ಉತ್ತರದ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. Thank you. Thank you. ಬಂಗಾರವಾಸಿದೆ ಮೂಲೆ ಮೂಲೆ ಕಂಟೆ ಕಸಬಾಣ ಹಬ್ಬದ ಬರಗಾಲ ಉಂಟು ಅಂದ್ರೆ ಏನು ಅಂತ ಅರ್ಥ ಸಂಖ್ಯೆ ಬಗ್ಗೆ ಕೈಗೊಂಡು ಕೆಟ್ಟ ಎಷ್ಟೊಂದು ಆರ್ಥಿಕವಾಗಿ ಹಾಳಾಗಿದೆ ಮತ್ತೆ ನಮ್ಮ ಯಾತ್ರೆಯನ್ನು ಚೆಂದ ಇರ್ತ ಅಂತ ಮತ್ತೆ ಬಜಾರ್ದೊಳಗೆ ಬಂದು ನಿಂತ ಮೇಲೆ ಯಾಕಂದಿದ್ದೀವಿ ಅಂತ ಕೇಳ್ತಾರೆ ಕೃಷ್ಣಪ್ಪ ಅವರು. ಈ ಸಂಸಾರ ಅನ್ನೋದು ದೊಡ್ಡ ಒಂದು ಬಜಾರ್ ಇದ್ದಂಗ. ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಆತ್ಮನಗರವನ್ನು ಕಲಿಬೇಕು, ಆರೋಗ್ಯಗಳನ್ನು ಸೋಲಿಸಬೇಕು. ಆಗ ಶಿವಣ್ಣಂತ ಶೆಟ್ಟಿ ಬೆಂಕಿ ಹಾಕ್ತಾನ. ಆವಾಗ ನಮ್ಮ ವ್ಯಾಪಾರ ಸುಲಭ ಆಗ್ತದೆ. ಎಷ್ಟೊಂದು ಅರ್ಥಿತ್ತಲ್ಲ ಈ ಹಾಡಿನಾಗ ಇಂತ ಶಂಭೂರ ಹಾಡು ಕೃಷ್ಣಪ್ಪ ಬರ್ದಾರ. ಒಂದೊಂದು ಹಾಡಿನ ಮಾತ್ರ ಹೈನೂರು ಕೃಷ್ಣಪ್ಪನವರು ತಮ್ಮ ಹಾಡಿನಲ್ಲಿ ಕಿಡಿಕಾರಿದ್ದಾರೆ. ಮನಸ್ಸಿನಾಗ ಕಾಮಕ್ರೋಧ ಇಟ್ಕೊಂಡು ಲಿಂಗ ಪೂಜೆ ಮಾಡಿದ್ರೆ ಏನಾಗತ್ತ ಎಂದು ಪ್ರಶ್ನೆ ಕೇಳಿದ್ದಾರೆ. ಒಳಗ ಕಮಟಿಟ್ಕೊಂಡು ಸಂಧ್ಯಾವಂದನ ಮಾಡಿದ್ರೆ ಏನ್ ಪ್ರಯೋಜನ ಎಂದು ಪ್ರಶ್ನೆ ಮಾಡಿದ್ದಾರೆ. Thank you. ನೆಮ್ಮರು ನೆಮ್ಮರು ಆತ್ಮ ಪರಮಾತ್ಮ ಸ್ವರ್ಗ ನರಕ ಇಂತಹ ಅನೇಕ ಪದಗಳಿಗೆ ಕೃಷ್ಣಪ್ಪನವರು ಹೊಸ ಅರ್ಥ ಹಚ್ಚಿ ಹೇಳ್ಯಾರ. ಆರು ಒಳಗು ಮೂರು ತಿಳಿದ ಮೇಲೆ ಒಂಬತ್ತು ಬಾಗಿಲ ತಲುಪಿದವು ಎಂದು ಕೃಷ್ಣಪ್ಪನವರು ಹೇಳಿದ್ದಾರೆ. ಇಲ್ಲಿ ಆರು ಎಂದರೆ ಅರಿಷಡ್ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಮೂರು ತಿಳಿಯುವುದು ಎಂದರೆ ಗುರು, ಲಿಂಗ, ಜಂಗಮವನ್ನು ಅರ್ಥ ಮಾಡಿಕೊಳ್ಳುವುದು. ವೇದಾಂತ ಗುರು ಲಿಂಗ ಜಂಗಮರಿಗೆ ತನ್ನ ಮನ ಅರ್ಪಿಸುವುದೇ ಅರ್ಪಣಾ ಭಕ್ತಿ ಅಂತ ಕೃಷ್ಣಪ್ಪನವರು ಹೇಳ್ಯಾರ. ಕೃಷ್ಣಪ್ಪನವರು ಹೇಳೋದೊಂದು ಮಾಡಿದ ಮತ್ತೊಂದು ಇಂಥವ್ರಿ ಕೃಷ್ಣಪ್ಪನವರು ನೇರವಾಗಿನೆ ವಿಡಂಬನೆ ಮಾಡ್ಯಾರ. ಮಾಡೋದೆಲ್ಲ ಮಾಡಿ ಪಂಡಿತರಂದ ಮಾತಾಡ್ತೀರಿ, ಪಂಡಾಂಡದ ವಿಷಯ ನಿಮಗ ಮೊದಲ ತೋದಲ್ಲ ಅಂತಾರ. ಅಡಕೆ ಕೊಚ್ಚಿಕೊಂಡು ಅಡಕೆ ಹಿಡಿಕೆ ಯಾವ್ದು ಮಾಡುವ ಹೋಗಿ ಕಂಡೆ ಅಂತಾರ. ಶಂಡ ಮದುವೆ ಆಗದ ಕಂಡೆ, ಸುಗುಡಿ ಬಸಿರಾಗದ ಕಂಡೆ, ಶಂಡ ಸುಗುಡಿ ಕೂಡಿಕೊಂಡು ಗಂಗಾ ನದನ ಹಡಿಯೋದ ಕಂಡೆ ಅಂತಾರ. ಸುತ್ತ ಬೀಜ ಬಿತ್ತಿದ್ದ ಕಂಡೆ, ಬಿತ್ತಲಾರದ ಬೆಳೆ ಬಂದದ್ದು ಕಂಡೆ, ಬಂಜಿಗೆ ಮಗ ಹುಟ್ಟಿದ್ದನ್ನ ಸಂಜೆ ಮುಂದೆ ಕಂಡೆ ಎಂದು ಹೇಳಿದ್ದಾರೆ. ಕಂಡೆ ಕುರುಡ ನೋಡಿದ ಕಂಡೆ, ಕುಂಟ ಓಡೋಡಿ ಬಂದದ್ದು ಕಣ್ಣಿನ ಪ್ರಾಂತರ. ಎಪ್ಪ ಮತ್ತೆ ಸುರವಾಗಿದ್ರೆ ಕರೆಯಲಕ್ಕ ನಮಗೆ ಏನು ಕಾಣ್ತದ ಅದ್ರ ಜೊತೆ ನಾವು ಮಾತಾಡೋಣಂತ. ತತ್ವದ ಮೇಲೆ ಸತ್ರು ತೊಡಗಿಲ್ಲ ಅಂತಾರ. ನೋಡ್ರಪ್ಪ ಯಾರೇನರ ಅನಾವಲಕ್ಕ ನಾವು ಸೀದಾ ಸೀದಾ ಹತ್ರಾತು ಕೃಷ್ಣಪ್ಪನವ್ರು ಹಾಡ್ ಕೇಳ್ಕೋಂತ ಹೋದ್ಮೇಲ ಹೊತ್ತ ಹೊರಟ ಗೊತ್ತಾಗ್ಲಿ ನೋಡು. ಹೌದಲ್ಲ ವಾಯಿಲ್ಲವ ಬೆಳಕ ಹಿಡಿತು. ಹೌದಲ್ಲ ಅಪ್ಪ ಬೆಳಕ ಹರಿದ ಅಲ್ಲಿ ಮತ್ತೆ ಬರ್ತೇನಪ್ಪ. ಹಿಂಗ ಕೂತ್ರ ಹೂ ನೋಡಿದ್ರ ಅದನ್ನ ಹೊತ್ತು ಮಾರದ್ದ ಇರ್ತದ. ಹೊಳ್ಳೂರು ಕೃಷ್ಣಪ್ಪ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಬಸವರಾಜ್ ಸಬ್ರದ್. ನಿರೂಪಣೆ ಪುಷ್ಪಾ ಎಸ್ ಗುಟಿಗೇರಿ. ಧ್ವನಿಗಳು ಬಸವಣ್ಣಪ್ಪ ಲೋಕಾಣಿ, ಸುಜಾತಾ ಜಂಗಂ ಶೆಟ್ಟಿ ಹಾಗೂ ಶಿವಕುಮಾರ್ ಬೆಳ್ಳಿ. ಹಾಡುಗಳನ್ನು ಹಾಡಿದವರು ಬಸವರಾಜ್ ಎಚ್ ಕೊರಳ್ಳಿ. ಸಂಕಲನ ಬಸವರಾಜೇಶ್ವರಿ ಹಿರೇಮಠ್. ನೆರವು ಶಿವಕುಮಾರ್ ಸ್ವಾಮಿ ಯರ್ಬಾಗ್. ನಿರ್ಮಾಣ ಅಂಜನಾ ಯಾತ್ನೂರ್. ಈಗ ಕೇಳೋಣ ಭೈರನಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್, ಅಕ್ಸರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲನ.